ಸ್ಥಗಿತ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಘೋಷಣೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರಿದ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಶಕ್ತಿ ಯೋಜನೆ. ರಾಜ್ಯದ ಹಲವೆಡೆ ಧಾರಾಕಾರ ಮಳೆ. ಶಿರಾಡಿಘಾಟ್ ರಾಷ್ಟೀಯ ಹೆದ್ದಾರಿ 75 ಸಂಚಾರಕ್ಕೆ ಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಆಗಸ್ಟ್ 20, 2025 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಈ ವಿಷಯ ಕುರಿತು ಕಾರ್ಯಕ್ರಮವಿದ್ದು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಅವರು ಭಾಗವಹಿಸಲಿದ್ದು ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 7 7 2237 4 8 8 2237 4 8 8 ಎಸ್ಟಿಡಿ ಕೋಡ್ ಸಂಖ್ಯೆ 0 8 0. ಕೇಳಿ, ಆಗಸ್ಟ್ 20, 2025 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆಗೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಸಮಯ 6:51:28. ಕೃಷಿರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹವಾಮಾನ ಬದಲಾವಣೆ ಮತ್ತು ಮೀನು ಕೃಷಿ ಕುರಿತು ಪ್ರಾಧ್ಯಾಪಕರಾದ ಡಾ ಪ್ರಭುದೇವ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಿಗೌಡ. ನಂತರ ತುರುವೇಕೆರೆ ತಾಲೂಕು ನೀರುಗುಂಟಿಯ ಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಕೇಳಿ, ಮೊದಲಿಗೆ ಹವಾಮಾನ ಬದಲಾವಣೆ ಮತ್ತು ಮೀನು ಕೃಷಿ ಕುರಿತು ಪ್ರಾಧ್ಯಾಪಕರಾದ ಡಾ ಪ್ರಭುದೇವ ಅವರೊಡನೆ ಸಂದರ್ಶನ. ಕೇಳುಗರೆ ಮತ್ತು ರೈತ ಬಾಂಧವರೇ, ಇವತ್ತು ನಾವು ಮೀನುಗಾರಿಕಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಳ್ತೇವೆ. ನಮ್ಮ ಜೊತೆಗೆ ಇವತ್ತು ಬೀದರ್ನಲ್ಲಿ ಇರುವ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರಭುದೇವ್ ಅವರು, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪಗೌಡರಿಗೆ. ಇವತ್ತು ನಮಗೆ ಈ ಹವಾಮಾನ ಬದಲಾವಣೆಯಿಂದ ಮೀನುಗಾರಿಕೆ ಮತ್ತು ಮೀನು ಕೃಷಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಭುದೇವ್ ಅವರೇ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ವಿಶ್ವದ ಪ್ರತಿಯೊಂದು ಜೀವಿ ಅಥವಾ ಸಸ್ಯಜೀವಿ ಇರ್ಬೋದು ಅಥವಾ ಮನುಷ್ಯ ಜೀವಿ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಪ್ರತಿಯೊಂದರ ಮೇಲೂ ಕೂಡ ಅದು ಪ್ರಭಾವ ಬೀರ್ತದೆ. ತಮಗೆಲ್ಲ ಗೊತ್ತಿದೆ, ಅಗ್ರಿಕಲ್ಚರ್ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ. ಅದೇ ರೀತಿ ಮೀನುಗಾರಿಕೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ. ಮೀನುಗಾರಿಕೆನ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಮೀನುಗಾರಿಕೆ ಅಂದ ತಕ್ಷಣ ನಮಗೆ ಬರೋದು ಮೀನನ್ನು ಹಿಡಿದು ತರ್ತಕ್ಕಂಥದ್ದು. ಇದನ್ನು ಮೂರು ಇದರಲ್ಲಿ ಮಾಡ್ತಾರೆ. ಸಮುದ್ರದಿಂದ ಮೀನು ಹಿಡ್ಕೊಂಡು ಬರ್ತಾರೆ, ಅದಾದಮೇಲೆ ಹಳಿವೆ ಪ್ರದೇಶ, ನಾವು ಎಸ್ಚುರಿ ಅಂತ ಏನು ಹೇಳ್ತೀವಲ್ಲ, ಸಮುದ್ರ ಅಂದರೆ ನದಿಗಳು ಸಮುದ್ರವನ್ನು ಯಾವ ಇದರಲ್ಲಿ ಸೇರ್ತವಲ್ಲ ಅಂಥ ಜಾಗಕ್ಕೆ ಎಸ್ಚುರಿ ಅಥವಾ ಅಳಿವೆ ಪ್ರದೇಶ ಅಂತ ಹೇಳ್ತಾರೆ, ಅಥವಾ ಕರಾವಳಿ ಪ್ರದೇಶ ಅಂತ ಹೇಳ್ತಾರೆ. ಮೂರನೇದಾಗಿ ಒಳನಾಡು ಮೀನುಗಾರಿಕೆ ಅಂತೇಳಿಂದ ಈಗ ನದಿ ಕೆರೆ ಸರೋವರಗಳಲ್ಲಿ ಮೀನನ್ನು ಇಡುತ್ತಿರ್ತಾರೆ, ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ಅದೇ ರೀತಿ ಮೀನು ಕೃಷಿ, ಈಗ ನಾವೇನಂತ ಮೀನು ಕೃಷಿನನ್ನು ಮೀನು ಸಾಕಣೆ ಮಾಡೋದು, ಮೀನು ಸಾಕಣೆ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ಸಮುದ್ರದಲ್ಲೂ ಮೀನು ಸಾಕಣೆ ಮಾಡ್ತಾಯಿದ್ದಾರೆ, ಕರಾವಳಿ ಪ್ರದೇಶದಲ್ಲಿ ಮೀನು ಸಾಕಣೆ ಮಾಡ್ತಾರೆ, ಆಮೇಲೆ ಸೀಗಡಿ ಸಾಕಣೆ ಮಾಡ್ತಾಯಿದ್ದಾರೆ. ಸೊ ಒಳನಾಡು ಮೀನುಗಾರಿಕೆನಲ್ಲೂ ಕೂಡ ಒಳನಾಡು ಪ್ರದೇಶದಲ್ಲೂ ಕೂಡ ಹೊಂಡಗಳನ್ನು ಕಟ್ಟಿಬಿಟ್ಟು ಅಥವಾ ಕೆರೆಗಳಲ್ಲಿ ಮೀನು ಸಾಕಣೆ ಮಾಡ್ತಾರೆ. ಇದ್ರ ಮೇಲೆ ಎಲ್ಲ ಒಂದು ಒಟ್ಟಾರೆ ಮೀನುಗಾರಿಕೆ ಮೇಲೆ ನಮಗೆ ಸಾಕಷ್ಟು ಪರಿಣಾಮ ಬೇರೇ ಬೀರ್ತದೆ. ಯಾಕಂದರೆ ಯಾವ ಥರ ಹವಾಮಾನ ವೈಪರೀತ್ಯ ಏನಿರ್ತವಲ್ಲ, ಈಗ ಉದಾಹರಣೆ ಮೊದಲನೇ ನಾವು ಹೇಳೋದಾದರೆ ಸಮುದ್ರ ಮೀನುಗಾರಿಕೆ ಅಂತ ಇಟ್ಕೊಳ್ಳೋಣ. ಸಮುದ್ರ ಮೀನುಗಾರಿಕೆ ಮೇಲೆ ನಮಗೆ ಹವಾಮಾನ ಬದಲಾವಣೆ ಅಂದರೆ ಸಾಮಾನ್ಯ ಕಂಡು ಬರ್ತಕ್ಕಂಥದ್ದು ಉಷ್ಣಾಂಶ. ಉಷ್ಣಾಂಶ ಹೆಚ್ಚಾಗುತ್ತೆ, ಮಳೆಗಾಲ ಕಡಿಮೆ ಆದಾಗ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ, ಸಾಮಾನ್ಯವಾಗಿ ನೀರಿನ ಹಾವಿ ಜಾಸ್ತಿ ಆಗುತ್ತೆ. ನೀರಿನ ಹಾವಿ ಜಾಸ್ತಿ ಆದಾಗ ಏನಾಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ. ಓಕೆ, ಈಗ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ

ಈ ಒಳಹರಿವು ಸೀನಿನ ಒಳಹರಿವು ಎಸ್ಚುರಿ ಕಡೆಗೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ಬಹಳಷ್ಟು ಏರುಪೇರು ಆಗ್ತವೆ. ಒಂದು ವಾಟರ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು, ಅಂದ್ರೆ ನೀರಿನ ಗುಣಮಟ್ಟದಲ್ಲಿ ವ್ಯತ್ಯ ಆಮ್ಲಜನಕದ ಕೊರತೆ ಉಂಟಾಗ್ತದೆ. ಆಮೇಲೆ ನೈಸರ್ಗಿಕ ಆಹಾರ ಉತ್ಪತ್ತಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತವೆ. ಅದಾದಮೇಲೆ ನಮಗೆ ಸಲಿನಿಟಿ ಜಾಸ್ತಿ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ, ಆಮೇಲೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕೂಡ ಇವೆಲ್ಲ ತಡ್ಕೊಳ್ಳೋ ಒಂದು ಶಕ್ತಿ ಇಲ್ಲದೇ ಇದ್ದಾಗ ಮೀನಿನ ಒಟ್ಟಾರೆ ಉತ್ಪತ್ತಿ ಕಡಿಮೆ ಆಗುತ್ತೆ. ಆಮೇಲೆ ಒಂದನ್ನು ಎಸ್ಚುರೀಸನ್ನು ನಾವೇನು ಹೇಳ್ತೀವಿ ಅಂದರೆ ಕ್ರೆಟಲ್ ಆಫ್ ದಿ ಸಿ ಅಂತ ಹೇಳಿ, ತೊಟ್ಟಿಲು ಅಂತ ಹೇಳ್ತೀವಿ. ಯಾಕಂತೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಪ್ರಪಂಚದ ಯಾವುದೇ ಒಂದು ದೇಶದಲ್ಲಿ ಹೋದರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮೀನನ್ನು ಉತ್ಪತ್ತಿ ಮಾಡ್ತಾರೆ ಮತ್ತು ಮೀನು ಹಿಡಿತಾರೆ. ಯಾಕಂತಂದ್ರೆ ಒಂದು ಈ ಸಮುದ್ರ ಇದು ಸಮುದ್ರ ಮತ್ತು ಸಿಹಿ ನೀರಿನ ನೀರು ಒಂದು ಕಡೆ ಬಂದು ಸೇರ್ಕೊಳ್ತದೆ ಸೇರ್ಕೊಳ್ತದೆ. ಆಮೇಲೆ ಸಾಕಷ್ಟು ಭೂಮಿ ಕಡೆಯಿಂದ ಭೂಮಿ ಮೇಲಿಂದ ನ್ಯೂಟ್ರಿಯೆಂಟ್ಸ್ ಏನಾದ್ರು ಖನಿಜಾಂಶಗಳನ್ನ ಮತ್ತೆ ಇದ್ರದ್ದು ಗೊಬ್ಬರ ಹೊತ್ತು ತಂದು ಅಲ್ಲಿ ಆಗಿರೋದ್ರಿಂದ ನೈಸರ್ಗಿಕ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಲ್ಲಿ ಸಮುದ್ರದಲ್ಲಿ ಮೀನು ಮರಿಗಳು ಏನಾಗಿರ್ತಾವಲ್ಲ ಆ ಮರಿಗಳು ಇಲ್ಲಿ ಆಹಾರ ತಿನ್ಲಿಕ್ಕೆ ಆಹಾರಕ್ಕಾಗಿ ಬೆಳೀತಾವೆ. ಬೆಳೆದ್ಬಿಟ್ಟು ಮತ್ತೆ ಅವು ಪ್ರೌಢಾವಸ್ಥೆಗೆ ಆದ್ಮೇಲೆ ವಾಪಸ್ ಸಮುದ್ರಕ್ಕೆ ಹೋಗ್ತವೆ. ಸೊ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಜಾಸ್ತಿ ಮೀನು ಉತ್ಪತ್ತಿ ಆಗುತ್ತೆ. ಸೊ ಈ ಎತ್ತರ ಹವಾಮಾನ ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ ನಮಗೆ ಪೂರ್ತಿ ಇಂಥ ಒಂದು ವಾತಾವರಣದಲ್ಲೇ ಬದಲಾವಣೆ ಕಂಡು ಬರೋದ್ರಿಂದ ಮೀನುಗಾರಿಕೆ ಇರ್ಬೋದು ಅಥವಾ ಮೀನು ಸಾಕಾಣೆ ಬಗ್ಗೆ ಸಾಕಾಣೆ ಮೇಲೆ ಏಕಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಇಡೀ ನಮ್ಮ ದೇಶದಲ್ಲಿ ಪ್ರಪಂಚದ ಅತಿ ಶ್ರೇಷ್ಠ ಅಥವಾ ಒಂದು ಅತಿ ಉತ್ಕೃಷ್ಟ ಗುಣಮಟ್ಟದ ನಾವು ಸೀಗಡಿನ ನಾವು ಉತ್ಪತ್ತಿ ಮಾಡ್ತೀವಿ ಕರಾವಳಿ ಪ್ರದೇಶದಲ್ಲಿ ಅಳವೆ ಪ್ರದೇಶದಲ್ಲಿ ಸೀಗಡಿ ಉತ್ಪತ್ತಿ ಮಾಡೋದ್ರಿಂದ ನಮಗೆ ಸಾಕಷ್ಟು ರಫ್ತು ಮಾಡ್ತೀವಿ. ರಫ್ತು ಮಾಡೋದ್ರಿಂದ ನಮಗೆ ಸಾಕಷ್ಟು ಇದು ವಿದೇಶಿ ವಿನಿಮಯ ಸಿಗ್ತದೆ. ಈ ಹವಾಮಾನ ಬದಲಾವಣೆಯಿಂದ ಏನಾಗುತ್ತೆ, ಕೆಲವು ಸರಿ ಮಳೆಗಾಲ ಜಾಸ್ತಿ ಆಗ್ಬಿಡೋದು. ಮಳೆಗಾಲ ಜಾಸ್ತಿ ಆದಾಗ ಏನಾಗುತ್ತೆ, ಪೂರ್ತಿ ಅಳವೆ ಪ್ರದೇಶದಲ್ಲಿ ಸಲಿನಿಟಿ ಕಂಪ್ಲೀಟ್ ನಿಮ್ಗೆ ಡೌನ್ ಆಗ್ಬಿಡುತ್ತೆ. ಅಂದ್ರೆ ಬರೀ ಸಿಹಿ ನೀರೇ ಜಾಸ್ತಿ ಆಗ್ತದೆ, ಉಪ್ಪ ನೀರಿನ ಪ್ರದೇಶ ಕಡಿಮೆ ಆಗುತ್ತೆ, ಅಂದ್ರೆ ಉಪ್ಪು ನೀರು ಈ ಕಡೆ ಬಂದಿರಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ನಮ್ಮ ಸೀಗಡಿ ಮೇಲೆ ಆಗಿತ್ತು ಹೋಗುತ್ತಾ ಅಥವಾ ಮೀನುಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಸೊ ಅವಾಗ ಉತ್ಪತ್ತಿ ಒಟ್ಟಾರೆ ಉತ್ಪತ್ತಿ ಕಡಿಮೆ ಆಗುತ್ತೆ. ಎರಡನೇದು ಆಮೇಲೆ ಮ್ಯಾನ್ಗ್ರೂವ್ಸ್ ಅಂತ ಹೇಳ್ತೀವಿ ನೋಡಿ, ನಮ್ಮ ಹತ್ರ ಮ್ಯಾನ್ಗ್ರೂವ್ಸ್ ಇರ್ತವೆ, ಈ ಕರಾವಳಿ ಪ್ರದೇಶದಲ್ಲಿ ಬೆಳಿತಕ್ಕಂತ ಇವು ಯಾವುದು ಗಿಡ ಸಸ್ಯಗಳು ಅವುಗಳ ಎಲೆಗಳು ಬಿದ್ದುಬಿಟ್ಟು ಅಲ್ಲಿ ನೈಸರ್ಗಿಕ ಉತ್ಪತ್ತಿ ಆಗಿ ಗೊಬ್ಬರ ಜಾಸ್ತಿ ಆಗಿರುತ್ತೆ, ಫಲವತ್ತತೆ ಜಾಸ್ತಿ ಆಗಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ಒಂದ್ಸರಿ. ಸೊ ಕಡಿಮೆ ಆದಾಗ ಏನಂತ, ಆಮೇಲೆ ಮಳೆ ನೀರಿನಿಂದ ಇರ್ತಕ್ಕಂಥ ಈ ಕೆಸರು ಗೆಸರು ಎಲ್ಲ ಬಂದು ಸೇರ್ಕೊಳ್ಳತ್ತಲ್ಲ, ಅದು ಮೀನಿನ ಕಿವಿರುಗಳ ಮೇಲೆ ಅಂದರೆ ಗಿಲ್ಸ್ ಅಂತ ಹೇಳ್ತೀವಲ್ಲ, ಆ ಕಿವಿರುಗಳು ಸಿಕ್ಕಾಕೊಂಡು ಉಸಿರಾಟ ತೊಂದರೆ ಆಗುತ್ತೆ. ಸೊ ಈ ಥರ ನಾನು ಒಂದು, ಎರಡನೇದು ನಾವು ಕರಾವಳಿ ಪ್ರದೇಶದಲ್ಲಿ ಮೀನು ಸಾಕಣೆ ಮಾಡಬೇಕಾ ಅಥವಾ ಸೀಗಡಿ ಸಾಕಣೆ ಮಾಡಬೇಕಾ ಅನೇಕ ಹೊಂಡಗಳನ್ನು ಕಟ್ತೀವಿ. ಹೌದು. ಅಥವಾ ನಾವು ಸಾಕಷ್ಟು ಇದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿರ್ತೀವಿ ಅಲ್ಲಿ. ಹೌದು. ಅಂದರೆ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಿರ್ತೀವಿ. ಈಗ ಸಮುದ್ರ ಅಳಿವೆ ಪ್ರದೇಶದಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಮೀನು ಕೃಷಿ ಭಾಳಷ್ಟು ಪ್ರಾಮುಖ್ಯತೆ ಪಡೀತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಮೂಲ ಸೌಕರ್ಯಗಳನ್ನು ಕಟ್ತೀವಿ ಅಲ್ಲಿ. ಮೀನಿನ ಹೊಂಡ ಇರ್ಬೋದು, ಹ್ಯಾಚರಿ ಇರ್ಬೋದು, ಅದಕ್ಕೆ ಪೂರಕವಾದ ಫೀಡ್ ಮಿಲ್ ಇರ್ಬೋದು, ಬೇಕಾದಷ್ಟು ನಾನಾ ಥರ ಮೀನು ಒಣಗಿಸೋ ಒಂದು ವ್ಯವಸ್ಥೆ ಇರ್ಬೋದು, ಮೀನಿನ ತಂದು ಶೇಖರಣೆ ಮಾಡ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಇವೆಲ್ಲವೂ ಕೂಡ ಹವಾಮಾನ ಬದಲಾವಣೆ ಆದಾಗ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ ಇಂಥ ಒಂದು ಮೂಲ ಸೌಕರ್ಯಗಳಿಗೆ. ಅದರ ಜೊತೆಗಡೆಗೆ ಬಿರುಗಾಳಿ ಬೀಸುತ್ತೆ. ಬಿರುಗಾಳಿ ಬೀಸಿದಾಗ ಏನಾಗುತ್ತೆ, ಇಲ್ಲಿ ಅಲೆಗಳು ಜಾಸ್ತಿ, ಈಗ ಸಾಕಷ್ಟು ಮೂಲ ಸೌಕರ್ಯಗಳಿಗೆ ತೊಂದರೆ ಆಗುತ್ತೆ. ಒಂದು, ಈಗ ಮೀನನ್ನು ಸಾಕಾಣೆ ಮಾಡೋದಕ್ಕೆ ಹೊಂಡಗಳನ್ನು ನಿರ್ಮಾಣ ಮಾಡಿರ್ತದೆ, ಬಿರುಗಾಳಿ ಎದ್ದುಬಿಡುತ್ತೆ ಹವಾಮಾನ ಬದಲಾವಣೆಯಿಂದ. ಬಿರುಗಾಳಿ ಎದ್ದಾಗ ಸಮುದ್ರ ನೀರರ ಹಾಕ್ಬೋದು, ಅಥವಾ ಹೆಚ್ಚು ಮಳೆ ಬಂದಾಗ ನದಿಗಳ ನೀರು ಏನಾಗುತ್ತೆ ಅಂದರೆ ಇದು ಕರಾವಳಿ ಪ್ರದೇಶದಲ್ಲಿ ಇರೋದ್ರಿಂದ ಅವುಗಳನ್ನು ಇದು ಹಾಳು ಮಾಡಿಬಿಡುತ್ತೆ ಎಲ್ಲ ಸೌಕರ್ಯಗಳನ್ನು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಈ ಮೀನು ಸಾಕಾಣೆ ಕೃಷಿ ಹೊಂಡಗಳೇನಿರ್ತಾವಲ್ಲ ಅವೆಲ್ಲ ಕೂಡ ಇದಾಗುತ್ತೆ. ಆಮೇಲೆ ಹ್ಯಾಚರಿ ಅಂತ ಇರುತ್ತೆ, ಹ್ಯಾಚರಿನಲ್ಲಿ ಸಾಕಷ್ಟು ಒಳ್ಳೆ ನೀರು ಸಿಗೋದಿಲ್ಲ ನಮಗೆ, ಅಲ್ಲಿ ಕೆಸರು ಮಿಶ್ರಿತ ನೀರು ಇರ್ತದೆ, ಅಂಥ ಸಂದರ್ಭದಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಟೆಂಪರೇಚರ್ ಕೆಳಗಡೆ ಡೌನ್ ಆಗಿಬಿಡ್ಬೋದು ಕೆಲವು ಸರಿ, ಅಥವಾ ಟೆಂಪರೇಚರ್ ಪೂರ್ತಿ ಜಾಸ್ತಿ ಆದರೂ ಕೂಡ ಇದು ಎರಡೂ ಕೂಡ ಈ ಮರಿಗಳನ್ನು ಇಡ್ತಾವಲ್ಲ, ಮರಿ ಒಡ್ಕೊಂಡು ಮರಿ ಆಗೋದಕ್ಕೆ ಮೊಟ್ಟೆಗಳು, ಮೊಟ್ಟೆ ಇಡೋದ್ರ ಮೇಲೂ ಆಗುತ್ತೆ. ಆಮೇಲೆ ಇದೊಂದೇ ಅಲ್ಲ, ಈ ಹವಾಮಾನ ಬದಲಾವಣೆ ಟೆಂಪರೇಚರ್ ಜಾಸ್ತಿ ಆದಾಗ ಒಂದು ಮೆಟಬಾಲಿಕ್ ರೇಟ್ ಜಾಸ್ತಿ ಆಗ್ಬೋದು, ಸಮ್ ಎಕ್ಸ್ಟೆಂಟಿಗೆ ಜಾಸ್ತಿ ಆಗುತ್ತೆ. ಬಟ್ ಆದರೆ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ಮೀನುಗಳು ಊಟನ ತಿನ್ನೋದಿಲ್ಲ, ಊಟ ತಿನ್ನಲಿಲ್ಲ ಅಂದಾಗ ಬೆಳವಣಿಗೆ ಆಗುತ್ತೆ, ಪ್ರೊಡಕ್ಷನ್ ಇರೋದು, ಬೆಳವಣಿಗೆ ಇರೋದು, ಬೆಳವಣಿಗೆ ಇಲ್ಲ ಅಂತ ಉತ್ಪತ್ತಿ ಕಡಿಮೆ ಆಗುತ್ತೆ. ಈ ಒಂದಕ್ಕೊಂದು ಸಂಬಂಧ ಇರತಕ್ಕಂಥ, ಅಂದರೆ ನಮಗೆ ಏನು ಸಹಜವಾಗಿ ಎಷ್ಟು ಪ್ರಮಾಣದ ಮಳೆ ಬಂದ್ರೆ ಮಾತ್ರ ನಮ್ಮ ಸಮುದ್ರದಲ್ಲಿ ಬೆಳೆಯುವಂತ ಮೀನಿನ ಪ್ರಮಾಣ ಸರಿ ಇರುತ್ತೆ. ಒಂದು ವೇಳೆ ಇಲ್ಲಿ ಭೂಮಿ ಮೇಲೆ ಮಳೆ ಬಂದಿಲ್ಲ ಅಂದ್ರೆ ಅಲ್ಲಿ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಸಮುದ್ರದಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ ಅಂದ್ರೆ ಮೀನುಗಳು ಬೇರೆ ಕಡೆ ಪ್ರದೇಶಕ್ಕೆ ಹೋಗ್ತವೆ. ಅದ್ರ ಜೊತೆಗೆಡೆಗೆ ಟೆಂಪರೇಚರ್ ಅಂತ ಏನ್ ಹೇಳ್ತೀವಿ, ಉಷ್ಣಾಂಶ ಬಹಳಷ್ಟು ಒಂದು ದೊಡ್ಡ ಒಂದು ಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಯಾಕಂದ್ರೆ ಟೆಂಪರೇಚರ್ ತುಂಬಾ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ನಮ್ಗೆ ಉಷ್ಣಾಂಶ ಜಾಸ್ತಿ ಆದಾಗ

ಒಟ್ಟಾರೆಯಾಗಿ ಹವಾಮಾನ ನಮಗೆ ಸರಿ ಇರಬೇಕು. ಪೂರಕವಾಗಿದ್ರೆ ಮಾತ್ರ ಮೀನುಗಳ ಉತ್ಪಾದನೆ ಸರಿ ಹೋಗುತ್ತೆ. ಈ ಹವಾಮಾನದಲ್ಲಿ ಕನಿಷ್ಠ ಏರುಪೇರಾದ್ರೂ ಅದು ಉತ್ಪಾದನೆ ಕುಂಠಿತವಾಗುತ್ತೆ. ಯಾಕಂತಂದ್ರೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಉತ್ಪತ್ತಿ ಮಾಡತಕ್ಕಂತ ಮೂರನೇ ದೊಡ್ಡ ದೇಶ. ಏನಂದ್ರೆ ನಮ್ದು ಸುತ್ತಮುತ್ತ ಜಾಗ ಜಾಸ್ತಿ ಸಮುದ್ರನೇ ಇದೆಯಲ್ಲ. ಹೌದು, ಮೂರು ಕಡೆ ಜಾಗ ಇದೆ. ಆಮೇಲೆ 8,000 ಕಿಲೋಮೀಟರ್ ಅಷ್ಟು ಉದ್ದದಲ್ಲಿ ನಮ್ಮ ಕರಾವಳಿ ಪ್ರದೇಶ ಇದೆ. ಅದೇ ಕರಾವಳಿ ಪ್ರಮಾಣದಿದೆ, ಬಹಳಷ್ಟಿದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಆಂಧ್ರಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಮಲೆನಾಡಿನ ಜಲಸಂಪನ್ಮೂಲ ಬಹಳಷ್ಟಿದೆ. ಅದು ಕೂಡ ದೊಡ್ಡದೇ ಇದೆ. ಅದು ಕೂಡ ಮೀನು ಸಾಕಾಣಿಕೆ ಮಾಡೋದಕ್ಕೆ ಮೀನುಗಾರಿಕೆ ಬಹಳಷ್ಟು ಪೂರಕವಾಗಿದೆ. ಅದರ ಜೊತೆಗೆ ನಮ್ಮ, ನಾನು ಈಗಾಗಲೇ ಹೇಳಿದಂಗೆ, ನಮ್ಮ ದೇಶದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಗುಣಮಟ್ಟದ ಒಂದು ಸಿಗಡಿ ಉತ್ಪತ್ತಿ ನಡೀತಾ ಇದೆ. ಸೊ ಇದೆಲ್ಲ ಕೂಡ ನಮ್ಮ ದೇಶಕ್ಕೆ ಇರತಕ್ಕಂಥ ವರದಾನ ಅಂತ ಹೇಳ್ಬೋದು. ಬಟ್ ಆದರೆ ಈ ಹವಾಮಾನ ಬದಲಾವಣೆಯಿಂದ ಇವೆಲ್ಲದರ ಕೂಡಲಿ ಸಾಕಷ್ಟು ಬದಲಾವಣೆಗೆ ಆಗ್ತವೆ. ಇದನ್ನು ಆಲ್ರೆಡಿ ನಮ್ಮ ದೇಶದಲ್ಲಿ ಅನೇಕ ಮೀನುಗಾರರಾಗಿರ್ಬೋದು, ಮೀನು ಕೃಷಿಕರಾಗಿರ್ಬೋದು ಇದನ್ನು ಆಲ್ರೆಡಿ ಅನುಭವಿಸಿದ್ದಾರೆ. ಬಟ್ ಏನಪ್ಪ ಅಂದರೆ ಇತ್ತೀಚಿನ ತಾಂತ್ರಿಕತೆಗಳು ಸ್ವಲ್ಪ ಸುಧಾರಣೆ ಆಗಿರೋದ್ರಿಂದ ಈಗ ಅರ್ಲಿ ವಾರ್ನಿಂಗ್ ಅಂತ ಹೇಳ್ತೀವಿ ನಮಗೆಲ್ಲ ಸಿಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ರಕ್ಷಣೆ ಮಾಡ್ಕೋತಾರೆ, ರಕ್ಷಣೆ ಮಾಡ್ಕೋಬಹುದು, ನಷ್ಟ ಕಡಿಮೆ ಮಾಡ್ಕೋಬಹುದು. ಆಯ್ತು ಡಾಕ್ಟರ್ ಪ್ರಭುದೇವರು, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಮೀನು ಉತ್ಪಾದನೆ ಮತ್ತು ರಫ್ತಿನಲ್ಲಿ ಮತ್ತೆ ಏನು ಆರ್ಥಿಕತೆ ಮೇಲೆ ಯಾವ್ಯಾವ ತರದ ಒಂದು ಪರಿಣಾಮ ನಮಗೆ ಕಂಡು ಬರ್ತಾ ಇದೆ, ಈ ಒಂದು ಮೀನು ಬೆಳೆಗಾರರಿಗೆ ಎಷ್ಟು ನಷ್ಟ ಆಗಬಹುದು, ಅದನ್ನ ನಷ್ಟ ಯಾವ ತರ ಕಡಿಮೆ ಮಾಡ್ಕೋಬಹುದು, ಈ ಎಲ್ಲ ಅತಿ ಸೂಕ್ಷ್ಮವಾದ ಮಾಹಿತಿಯನ್ನ ನೀಡಿದಿರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರಭುದೇವರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ತಮ್ಮ ನಂಬರ್ ಅನ್ನ ಹೇಳಿ. 9499017554. ಮತ್ತೊಂದ್ಸರಿ ಹೇಳ್ತೀನಿ, 9449017554. ತುಂಬಾ ಸಂತೋಷ ಡಾಕ್ಟರ್ ಪ್ರಭುದೇವರೇ. ಪ್ರಸ್ತುತ ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಪ್ರಾಧ್ಯಾಪಕರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಈ ಒಂದು ಅತಿ ಮಹತ್ವವಾದ ಮಾಹಿತಿಯನ್ನು ನಮಗೆ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಮೀನುಗಾರರು ಮತ್ತು ಕೃಷಿಕರ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನನಗೆ ತಿಳಿದಿರತಕ್ಕಂಥ ವಿಷಯನ ಯಾರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ನಾನು ತುಂಬಾ ಉತ್ಸುಕನಾಗಿರ್ತೀನಿ ಅಂತ ಹೇಳ್ತಾ ತಮ್ಮ ಆಕಾಶವಾಣಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದುವರೆಗೂ ಹವಾಮಾನ ಬದಲಾವಣೆ ಮತ್ತು ಮೀನು ಕೃಷಿ ಕುರಿತು ಪ್ರಾಧ್ಯಾಪಕರಾದ ಡಾ ಪ್ರಭುದೇವ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳಿ ತುರುವೇಕೆರೆ ತಾಲೂಕು ನೀರುಗುಂಟ್ಯಾಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನಿ ಪದ. ಒಕ್ಕಳೆ ವರನಂದೇ ಮುತ್ತಿನ ಬೀಗತ ಶಿವನ ಸಮಾರೋಪಯ ಶಿವನ ಸಮಾರೋಪದ ರೋತ್ತೇಲೆ ಬಾಳೆಯ ವನವಾರತಿ ಸಮಾರೇಯ ವನವಾರತಿ ಬಾಳೆಯ ವನವಾರತಿ ಸಮಾರೇಯ ವನವಾರತಿ ಸಮಿತ ಮಂಗಳ ರೂಪ ತಿದ್ದ ಮಾ ಶಿವನ ಸಮಾರೋಪ ಮಾ ಶಿವನ ಸಮಾರೋಪ ಮಾ ಶಿವನ ಸಮಾರೋಪ ಮಾ ಶಿವನ ಸಮಾರೋಪದರೋತ್ತೇಲೆ ಕಿತ್ತಾಲೆ ವನವಾರತಿ ಸಮ ಚಂಚಿ ತೊಡೆಯ ಮೇಲೆ ನಾಣದು ಚಂಚಿ ತೊಡೆಯ ಮೇಲೆ ನಾಣದ ಚಂಚಿ ತೊಡೆ ಮೇಲೆ ಟೋಗಂಡು ಭಿನ್ನ ದಸೆಯ ಬಾರದ ದಸೆಯ ಬಾರದ ನಾಣ ದಸೆಯ ಬಾರದ ನಾಣ ದಸೆಯ ಬಾರದ ನಂಬೋದೇ ಶಿವನಿ ಎಣ್ಣೆಗೆ ಮಹತ್ವ ಕೇಳೋತಾವೆ ಎಣ್ಣೆಗೆ ಮದನಿಂಗ